ਸਤਨਾਮ ਸ਼੍ਰੀ ਕਾਰ ਭੇ ಪೇಖ ಥಕ್ಕೆ ಪೇಖವಾನಿ ಗೋರ ಸಬರಿ ಖೋಲೈ ಅನ ಹರ ನಾಮ ಜಪಾನಿ ಹರ ಜಿಯೋ ಅಮೃತ ವಿರಖ ಜನ ಪಿಯಾ ತೇ ತ್ರಿಪತಾನಿ ಹರ ಜಿಯೋ ಅಮೃತ ವಿರಖ ಜನ ಪಿಯಾ ತೇ ತ್ರಿಪತಾನಿ ವಾಹಿಗುರು ಜೀ ಕಾ ಖಾಲಸಾ ವಾಹಿಗುರು ಜೀ ಕೀ ಫತಿಹ ಸಲೋಕ ಮಹಲ್ಲಾ ತೀಜಾ ವಾಹು ವಾಹು ಆಪ ಅಖಾಯದಾ ಗೌರ ಸಬದಿ ಸಚ ಸೋಯ ವಾಹು ವಾಹು ಸಿಫತ ಸಲಾಹ ಹೈ ಗೌರ ಮುಖ ಭುಜ ಕೋಯ ರಾಗ ಗುಜರಿ ಕೀ ವಾರ ಪಹಲಿ ಪೌಡೀ ಚೌದವೀ ಸಲೋಕ ನಾಲ